ಪ್ರತಿಯೊಂದು ಆರೋಗ್ಯ ಉಪಕೇಂದ್ರವನ್ನು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸಿ ಸಾರ್ವಜನಿಕರಿಗೆ ಲಭ್ಯವಿರುವ ಹಾಗೆ ಸಮಾನತೆ ಆಧಾರಿತ ಒಳ್ಳೆಯ ಗುಣಮಟ್ಟದ ಹಾಗೂ ಕೈಗೆಟಕುವ ನಿಟ್ಟಿನಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ನೀಡುವ ಸಂಯೋಜಿತ ಯೋಜನೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ದೊರೆಯುವ ಸೇವೆಗಳು ತಾಯಿ ಮಕ್ಕಳ ಆರೋಗ್ಯ ನಿರ್ವಹಣೆ ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ ಮಾನಸಿಕ ರೋಗಗಳ ನಿರ್ವಹಣೆ ಟೆಲಿಮೆಡಿಸಿನ್ ಮತ್ತು ಯೋಗ ಸೌಲಭ್ಯಗಳು ಹಾಗೂ ಇನ್ನಿತರ ಸೌಲಭ್ಯಗಳಿರುತ್ತವೆ ಈ ಸೇವೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಪ್ರಯೋಗಾಲಯದ ಪರೀಕ್ಷೆ ಸೌಲಭ್ಯಗಳಿರುತ್ತವೆ ಪ್ರಕಟಣೆ ಜಿಲ್ಲಾ ಆಇಸಿ ವಿಭಾಗ ಹಾಗೂ ಸರ್ವೇಕ್ಷಣಾ ಘಟಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿವಮೊಗ್ಗ ಹಲೋ ಬ್ರದರ್ ಹೇಗಿದ್ಯಾ ಎಲ್ಲ ಚೆನ್ನಾಗಿದೆ ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ ಅದರಲ್ಲಿ ಹೆಚ್ಚು ಸ್ಪೇಸ್ ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದೇ ಭೇಟಿ ನೀಡಿ ನಮಸ್ಕಾರ ನನ್ನ ಹೆಸರು ಧನಂಜಯಗೌಡ ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3,600 ಸಿಸಿ ಐತೆ ನರೇಗಾ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕ ಕಷ್ಟ ಆಗ್ತಾ ಇತ್ತು ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಏನು ಬೆಳೆ ಆದ್ರೂ ಮಾಡಬಹುದು ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಕೃಷಿ ಅನುಭವ ಈ ಕುರಿತು ದೇವಾಂಗಿಯ ಕೃಷಿಕರಾದ ರತ್ನಾಕರ ಅವರೊಡನೆ ಸಂದರ್ಶನ ಕೇಳುವಿರಿ ನಮಸ್ಕಾರ ರತ್ನಾಕರ ನಮಸ್ಕಾರ ಸರ್ ತಾವು ದೇವಂಗಿ ಸಮೀಪದಲ್ಲಿ ಕೃಷಿ ಮಾಡಿಕೊಂಡಿದ್ದೀರಿ ಎಷ್ಟು ಎಕರೆ ಇದೆ ನಮಗೊಂದು 2 ಎಕರೆ ಇದೆ ಸರ್ ಏನೇನು ಬೆಳೀತಿದ್ದೀವಿ ಇದೆ ಅಡಿಕೆ ಮತ್ತೆ ಸ್ವಲ್ಪ ಭತ್ತ ಹೀಗೆ ಸ್ವಲ್ಪ ಕಾಳುಮೆಣಸು ಮನೆಗೆ ಆಗುವಷ್ಟು ಏನಾದ್ರೂ ಸಣ್ಣ ಪುಟ್ಟ ಬೆಳೆಗಳು ಈ ಬಾಳೆ ಅದು ಇದೆಲ್ಲ ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ ಇಲ್ಲೇ ಹಿಂದಿನಿಂದ ಇದೆ ಸರ್ ಬಹಳ ವರ್ಷ ಆಯ್ತು ನಿಮ್ ತಂದೆನು ಕೃಷಿನೇ ಮಾಡ್ತಾ ಇದ್ರೆ ಹೌದು ಎಷ್ಟು ಜನ ಇದ್ದೀರಿ ಮನೆಯಲ್ಲಿ ನಾವು ಈಗ 4 ಜನ ಇದ್ದೀವಿ ಯಾರ್ಯಾರು ನಾವು ನಮ್ಮನೆಯವರು 2 ಮಕ್ಕಳು ಅಣ್ಣ ತಮ್ಮಂದ್ರೆಲ್ಲ ಅವರೆಲ್ಲ ಬೇರೆ ಬೇರೆ ಇದ್ದಾರೆ ನಿಮ್ಮ ಅಪ್ಪಂಗೆ 1 ಎಕರೆ ಇತ್ತು ಜಮೀನು ಎಲ್ಲಿ ಸರ್ ಅವಾಗ ಒಂದು 4-5 ಎಕರೆ ಇತ್ತು ಅಷ್ಟೇ ಅಣ್ಣ ತಮ್ಮ ಎಷ್ಟು ಜನ ನೀವು ನಾವು 4 ಜನ 4 ಜನಕ್ಕೆ ಡಿವೈಡ್ ಮಾಡ್ಕೊಟ್ಬಿಟ್ರ ಹೌದು ಹೌದು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬಂತು ಅವಾಗೆಲ್ಲ ಬರ್ತಾ ಬರ್ತಾ ಎಲ್ಲ ಡಿವೈಡ್ ಆಗಿ 1/4 ಎಕರೆ 3/4 ಎಕರೆ ಹೀಗೆ ಬಂತು ಆ ನಂತರ ನಾವೆಲ್ಲ ಅವರೇ ನಮ್ಮ ದೊಡ್ಡ ಕುಟುಂಬದಲ್ಲಿ ಇದ್ದಾಗಲೇ ಸ್ವಲ್ಪ ಜಮೀನೆಲ್ಲ ಪರ್ಚೇಸ್ ಮಾಡಿಕೊಂಡ್ವಿ ಅದನ್ನು ಪುನಃ ಹಂಚಿಕೊಂಡ್ವಿ ನಾವು 4 ಜನರಿಗೆ 1/8 ಎಕರೆ ಜಮೀನು ಬಂದಿದೆ ಒಟ್ಟು ಡಿವೈಡ್ ಮಾಡಿಕೊಂಡು 2/2 ಎಕರೆ ಬಂದಿದೆ ನಿಮ್ಮಪ್ಪ ದುಡ್ಡೇನಾರ ಇಟ್ಟಿದ್ರೆ ಏನಿಲ್ಲ ಸರ್ ಸಾಲ ಇಟ್ಟಿದ್ರು ಎಷ್ಟು 1.5 ಲಕ್ಷ ಇಟ್ಟಿದ್ರು ಸರ್ ಹೆಂಗ್ ತೀರಿಸಿದ್ರಿ ಇದ್ರೊಳಗೆ ಅಲ್ಪ ಸ್ವಲ್ಪ ಬಂದಿದ್ರೊಳಗೆ ವರ್ಷ ಕೊಟ್ಟೋದು ರಿನಿವಲ್ ಮಾಡೋದು ಮತ್ ತಕೊಂಡೋದು ಮತ್ ಕೊಟ್ಟೋದು ಹೀಗೆ ಮಾಡ್ಕೊಂತಾ ಮಾಡ್ಕೊಂತಾ ಜೀವನ ಮಾಡ್ಕೊಂಡು ಬರ್ತಾ ಇದೀವಿ ಈಗ ಜಮೀನು ಕೊಟ್ಬಿಡೋಣ ಅನ್ಸುತ್ತಾ ಯಾರು ಒಂದ್ ಒಳ್ಳೆ ರೇಟ್ ಬಂದ್ರೆ ಇಲ್ಲ ಸರ್ ಕೊಡಲ್ಲ ಯಾಕೆ ನಾವು ಬೇರೆ ಉದ್ಯೋಗ ಇಲ್ಲಲ್ಲ ನಮ್ಗೆ ಅದನ್ನ ಮೇಲೆ ನಾವು ಅವಲಂಬನೆ ಆಗ್ಬೇಕಾಗಿದೆ ಅದ್ ಬಿಟ್ಟು ಬೇರೆ ಇಲ್ಲ ಏನ್ ಓದಿದಿರ್ತಾವು ನಾವು SSC ವರೆಗೆ ಯಾಕೆ ಓದ್ಲಿಲ್ಲ ಮುಂದೆ ಮುಂದೆ ಹೋಗ್ಲಿಕ್ಕೆ ಅಲ್ಪ ಸ್ವಲ್ಪ ಜಮೀನ್ ಇತ್ತು ಅದನ್ನು ಮಾಡೋರು ಯಾರು ಇರ್ಲಿಲ್ಲ ನಮ್ ಬ್ರದರ್ ಎಲ್ಲ ಹೊರಗಡೆ ಹೋದ್ರು ನಾವು ಮನೆ ಕಡೆ ಇದ್ವಿ ಎಲ್ಲ ಒಟ್ಟಿಗೆ ಇದ್ವಿ ಆಮೇಲೆ ಅವರೆಲ್ಲ ಹೊರಗಡೆ ಹೋದ್ರು ನಾವು ಡಿವೈಡ್ ಮಾಡ್ಕೊಂಡು ಎಲ್ಲರೂ ಸೇರಿ ನಮ್ ಪಾಡಿ ನಾವು ಹೊರಗೆ ಬಂದು ಅಕ್ಕ ತಂಗಿಯರು ಒಬ್ಬಳಿದಾರೆ ಅವ್ರಿಗೇನು ಕೊಟ್ಟಿಲ್ಲ ಅವರು ತಗೊಳ್ಲಿಲ್ಲ ಏನು ನೀವು ಕೊಡ್ತೀನಿ ಅಂತಂದ್ರೆ ಇವತ್ತಿನ ಕಾನೂನು ರೀತಿಯಲ್ಲಿ ಕೊಡೋದು ಅಂತಾಗಿತ್ತು ಕೊಡ್ಲೇಬೇಕಾಗಿತ್ತು ಆದ್ರೆ ಅವ್ರೇನ್ ಕೇಳಲಿಲ್ಲ ನಮ್ಗೇನು ಬೇಡ ಅಂದ್ರು ಅದು ನಮ್ಗೆ ಉಳಿಯಿತು SSLC ಓದಿದ್ರಿ ಕೃಷಿಗೆ ಬಂದ್ರಿ ಈ ಅಪ್ಪ ಮಾಡಿ ಜಮೀನು ನೋಡಿದ್ರಿ ನಿಮ್ಮ ಕಾಲಕ್ಕೆ ನೀವೇನ್ ಅದನ್ನ ಇಂಪ್ರೂವ್ ಮಾಡ್ಕೊಂಡ್ರಿ ನಾವು ಸರ್ ಅವಾಗ ನಮಗೆ ಖಾಲಿ 1-8 ರಿಂದ 10 ಕ್ವಿಂಟಲ್ ಅಡಿಕೆ ಆಗ್ತಾ ಇತ್ತು ನಾವು 4 ಜನ ಒಟ್ಟಿಗೆ ಇದ್ದಾಗ ಈಗ ಎಲ್ಲರೂ ಬೇರೆ ಬೇರೆ ಆಗಿ ಒಬ್ಬೊಬ್ರೆ 10-15 ಕ್ವಿಂಟಲ್ ಅಡಿಕೆ ಜಾಸ್ತಿ ಮಾಡ್ಕೊಂಡು ಬಂದಿದೀವಿ ಹೆಂಗ್ ಜಾಸ್ತಿ ಆಯ್ತು ಅಂದ್ರೆ ಬೆಳೆ ಈ ಬದಲಾವಣೆ ಮಾಡ್ತಾ ಬಂದ್ವಿ ಕ್ರಾಪ್ ಗಳನ್ನ ಬದಲಾವಣೆ ಮಾಡ್ತಾ ಬಂದ್ವಿ ಯಾವಾಗಲೂ ಕೆಮಿಕಲ್ ಬಳಕೆ ಮಾಡೋದು ಕಡಿಮೆ ಪ್ರಮಾಣದಲ್ಲಿ ನೀರು ಕ್ಲೀನ್ ಆಗಿ ಬಿಡೋದು ಎರಡನೇ ಹೊತ್ತು ಹೊತ್ತಿ ಸರಿಯಾಗಿ ಔಷಧಿ ಮಾಡೋದು ಮತ್ತೆ ಗೊಬ್ಬರ ನಾವೇನಂದ್ರೆ ಭೂಮಿ ಫಲವತ್ತತೆ ಜಾಸ್ತಿ ಮಾಡ್ತಾ ಬಂದ್ವಿ ಫಲವತ್ತತೆ ಜಾಸ್ತಿ ಮಾಡ್ಲಕ್ ಬಂದಾಗ ಇಳುವರಿ ಜಾಸ್ತಿ ಬರ್ಲಿಕ್ಕೆ ಶುರುವಾಯ್ತು ಈ ಮಲ್ನಾಡಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾರೆ ಅದಕ್ಕೇನ್ ಮಾಡ್ಕೊಂಡಿದ್ದೀರಿ? ಅದು ನಾವೇನು ಮಾಡ್ಲಿಲ್ಲ ಸರ್, ಏನು ಮಾಡ್ಲಿಕ್ಕೂ ಆಗ್ಲಿಲ್ಲ. ಆದ್ರೆ ಏನಪ್ಪ ಅಂದ್ರೆ ಅದು ಕೆಮಿಕಲ್ ಇಂದನೇ ಜಾಸ್ತಿ ಆಗ್ತದೆ ಅಂತ ನಮ್ಗ ಅಭಿಪ್ರಾಯ. ಯಾಕೆ ಭೂಮಿಯಲ್ಲಿ ಸತ್ವ ಯಾವ ಕಳೆದೋಗುತ್ತೆ, ಆಗ ಈ ಹಳದಿ ರೋಗ ಬೇರ್ಕಟ್ಟೆ ಇವೆಲ್ಲ ಜಾಸ್ತಿ ಆಗ್ತದೆ ಅಂತ ನಮ್ಮ ಅನುಭವದ ಪ್ರಕಾರ ಹೇಳೋದಾದ್ರೆ. ಇನ್ನೊಂದ್ ಮಾತು ಹೇಳ್ತಾರೆ, ಏನೇ ಬೆಳಿಬಹುದು ಈ ಮಂಗಗಳ ಕಾಟ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಅದು ನಿಜ ಸರ್, ಅದರಿಂದ ಆಗ್ಲೇ ಇಲ್ಲ. ರೈತ ಹಂಗಾಗಿ ಬೇಡ ಹೋಗೋಣ ಅನ್ಸೋದು. ಏನಾದ್ರೂ ಬೆಳೆದ್ರು ಏನೋ ಒಂದು ರಕ್ಷಣೆ ಮಾಡ್ಕೊಂಡು ಬೆಳೆದು ಎಲ್ಲ ಮಾಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವು ಪೂರ್ತಿ ತಿಂದು ಹಾಳು ಮಾಡಿ ವೇಸ್ಟ್ ಮಾಡ್ಬಿಡ್ತಾವ. ಆಗ ಬರೋ ಉತ್ಪನ್ನ ಕಡಿಮೆ ಆಯ್ತು. ಅವಾಗ ನಾವು ರೈತರು ಹೊರೆ ಹೊತ್ಕೊಂಡೋದು ಒಂದೇ ಆಗ್ತದೆ. ರತ್ನಾಕರ್ ಅವರು ಸಾಲ ಏನಾರ ಮಾಡಿದೀರಿ? ಮಾಡಿದೀವಿ ಸರ್. ಎಲ್ಲಿ? ಇಲ್ಲೇ ವಿಜಯ ಬ್ಯಾಂಕ್ ಅಲ್ಲಿ ಇದೆ, ಮತ್ತೆ ನಮ್ಮ ಸಹ್ಯಾದ್ರಿ ಅಡಿಕೆ ಮಂಡಿಯಲ್ಲಿ ಇದೆ. ಹೀಗೆ ರಿನಿವಲ್ ಮಾಡ್ತಾ ಕಟ್ಕೊಂತಾ ರಿನಿವಲ್ ಮಾಡ್ಕೊಂತಾ ಕಟ್ಕೊಂತಾ ಬರೋದು. ನೀವು ಪೂರ್ತಿ ತೀರದ ಯಾವಾಗ? ಅದು ತೀರದಲ್ಲ ಸರ್ ರೈತರದು. ರೈತರು ತೀರೋ ಪ್ರಶ್ನೆ ಇಲ್ಲ. ನಮ್ಮ ಅಪ್ಪ ಮಾಡಿದ್ರು ಸಾಲ, ನಾವು ಮಾಡೋದ್ರು ಸಾಲ, ಇನ್ನು ನಮ್ಮ ಮಕ್ಕಳಿಗೂ ಅದೇ ಆಗ್ತದೆ. ಮಾಡ್ದಿತಿ ಬಿಡಂಗಿಲ್ಲಲ್ಲ. ಈಗ ಒಂದು ಮದುವೆನೋ ಅಥವಾ ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಶುಭ ಕಾರ್ಯ ನಡೆಯುತ್ತೆ, ಇದ್ದಕ್ಕಿದ್ದಂಗೆ ಒಂದು 4-5 ಲಕ್ಷ ರೂಪಾಯಿ ದುಡ್ಡು ಬೇಕಾಗತ್ತೆ. ಮುಂಚೆನೆ ಸಾಲ ಮಾಡ್ಕೊಂಡಿರ್ತೀರಿ, ಈ ಹೊಸ ಸಾಲಕ್ಕೆ ಏನ್ ಮಾಡ್ತೀರಿ? ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ 1 ಲಕ್ಷ ತೆಗೆದ್ರೆ ಮುಂದೆ ವರ್ಷ 1.5 ಕೊಡ್ತೀವಿ ಅಂತ ತಗೋಬರೋದು. ಅವ್ರು ಕೊಡ್ತಾರೆ, ಯಾಕೆ ನಂಬಿಕೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಅದನ್ನೇ ಬದಲಾವಣೆ ಮಾಡ್ಕೊಂತ ಬರೋದು. ಈಗ ಅಡಿಕೆಗೆಲ್ಲ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಹಾಗಾಗಿ ರೈತರೆಲ್ಲ ಖುಷಿಯಾಗಿದ್ದಾರೆ ಅಂತಾರೆ. ಇಲ್ಲ ಸರ್, ಖುಷಿಯಾಗಿದ್ದೇನೋ ಹೌದು, ಆದ್ರೆ ಅಡಿಕೆನೆ ಕಡಿಮೆ ಆಗಿದೆಯಲ್ಲ. ಅಡಿಕೆ ಹೋದ ವರ್ಷಕ್ಕಿಂತ ಈ ವರ್ಷ ಬಾಡಿ ಕಡಿಮೆ ಇದೆ. ಹಾಗಾಗ ಏನಾದ್ರು ಸ್ವಲ್ಪ ನಾನು ಅಡಿಕೆ ರೇಟು ಜಾಸ್ತಿ ಬಂದ್ರು ಕೂಡ ನಮ್ಮ ಹತ್ರ ಅಡಿಕೆ ಇಲ್ಲ, ಎಲ್ಲ ಕೊಟ್ಟಾಗಿದೆ. ಅವಾಗ್ಲೇ ಸ್ಯಾಲ್ದರಿ ಕೊಡ್ಬೇಕಲ್ಲ. ಈಗ ಅಡಿಕೆಯಿಂದ ಟೀ ಮಾಡಬಹುದು, ಈ ತರದ್ದೆಲ್ಲ ಏನೇನ ಪ್ರಯೋಗಗಳು ಮಾಡ್ತಾ ಇದ್ದಾರೆ ನಿಮ್ ತೀರ್ಥಳ್ಳಿಯವರೇ ಎಲ್ಲ? ಅದ್ರ ಬಗ್ಗೆ ಏನಾರ ಮಾಹಿತಿ ಇದೆಯಾ? ಇಲ್ಲ ಸರ್, ನಾವೆಲ್ಲ ಹೇಳ್ತೀವಿ, ಪೇಪರ್ ಅಲ್ಲಿ ಕೇಳಿದೀವಿ. ನಾವೇನ ಅದನ್ನ ಜಾಸ್ತಿ ಅವಲಂಬನೆ ಮಾಡ್ಕೊಂಡಿಲ್ಲ, ವಿಷಯ ಕೇಳಿಲ್ಲ. ಈಗ ಸುಮಾರು ಜನ ಇಳುವರಿನ ಜಾಸ್ತಿ ತೆಗಿಯೋರನ್ನ ಕಂಡಿದೀವಿ ನಾವು. ನೀವು ಅವ್ರ ತೋಟಗಳಿಗೆ ಏನಾರ ಹೋಗಿ ಹೇಗ್ ಮಾಡ್ತಾ ಇದಾರೆ, ಹೊಸ ಹೊಸದು ಕೃಷಿ ಪದ್ಧತಿ ಏನಾರ ಅಳವಡಿಸ್ಕೊಂಡಿದಾರ, ಈ ತರದ ಏನಾರ ಹೋಗಿ ನೋಡ್ಕೊಂಡ್ ಬಂದಿದೀರ? ಸರ್, ನೋಡ್ತಾ ಇದೀವಿ. ಈಗ ನಮ್ಮ ಸ್ನೇಹಿತರು ಹೇಳ್ದಾಗೆ ಅರುಣವರು ಈ ಭಾಗದಲ್ಲಿ ಎಲ್ಲಿ ಮಾಡ್ತಿರ್ಲಿಲ್ಲ ಕೃಷಿನ, ಅವರು ಡ್ರಿಪ್ ನಲ್ಲಿ ಎಲ್ಲಾ ತೋಟಕ್ಕೂ ನೀರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇದನ್ನ ನಾವು ನೋಡ್ತಾ ಇದೀವಿ, ನಿಜವಾಗ್ಲೂ ನಾವು ಮಾಡ್ಬೋದನೋ, ನಮಗೂ ಅದೇ ಬರುತ್ತದನು ಅಂತ ನೋಡ್ತಾ ಇದೀವಿ. ಅವ್ರು ಹೇಳ್ದಾಗೆ 2-3 ಕಡೆ ಜಮೀನು ಇರೋದಿಲ್ಲ, ಒಂದ್ ಕಡೆ ಮಾಡಿದ್ರೆ ಒಂದ್ ಕಡೆ ಆಗಲ್ಲ, ಅದಕ್ಕೂ ಯೋಚನೆ ಮಾಡ್ತಾ ಇದೀವಿ. ಈಗ ನೀವು ಹೇಳಿದ್ರಿ ಅಡಿಕೆ ಬಾಳೆ ಸಣ್ಣದಾಗಿ ಬೆಳಿತೀವಿ, ಜೊತೆಗೆ ಇನ್ನೊಂದ್ ಮಾತು ಹೇಳಿದ್ರಿ ಅದು ಇದು ಬೆಳಿತೀವಿ ಅಂತಂದ್ರೆ ಏನ್ ಅದು ಇದು ಅಂದ್ರೆ ಏನ್ ಸರ್? ಇದೆ ನಾವು 4 ಮಾವಿನ ಗಿಡ, ಗೇರ್ ಗಿಡ, ಕಾಫಿ, ಏನು ಮನೆಗಾಗಷ್ಟು ಲವಂಗ ಒಂದ್ 4 ಈಗ ನಮ್ಮ ಮನೆಗೆ ಏನ್ ಬೇಕೋ ಅವನ್ನೆಲ್ಲ ಒಂದ್ 2 ಮಾಡ್ಕೊಂತ ಇದೀವಿ. ಕೆಲವರು ಹೇಳ್ತಾರೆ ಈ ಮಲ್ನಾಡಲ್ಲಿ ಆರ್ಕಿಡ್ ಹೂವುಗಳು ಏನಿದೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಬೇರೆ ವಿದೇಶಗಳಿಗೆಲ್ಲ ಕಳಿಸಿದ್ರೆ ತುಂಬಾ ಲಾಭ ಇದೆ ಅಂತೇಳಿ, ತಾವು ಅದ್ರ ಬಗ್ಗೆ ಏನು ಆಲೋಚನೆ ಮಾಡಿಲ್ವಾ? ಸರ್, ಮಾಡಿಲ್ಲ. ಅದು ಬಂಡವಾಳ ಬಹಳ ಬೇಕಾಗ್ತದೆ, ಅದಕ್ಕೆ ಮೆಸ್ಸು ಅದು ಇದು ಎಲ್ಲ ಹಾಕಿ, ನಮಗ ಅದ್ರ ಬಗ್ಗೆ ಅಷ್ಟು ಅನುಭವ ಇಲ್ಲ. ಆದ್ರಿಂದ ನಾವು ಮತ್ತೆ ಮಾರ್ಕೆಟಿಂಗ್ ಅದನ್ನ ತಗೊಂಡು ಹೋಗುದು ತರೋದು ಅದೆಲ್ಲ ನಮ್ಗೆ ಆಗದಿದ್ದ ಕತೆ ಇರೋದು ಒಬ್ಬೊಬ್ರು, ಹಾಗಾಗಿ ಅಂತದ್ಕೆ ಅದು ಕೈ ಹಾಕ್ಲಿಲ್ಲ. ಅಲ್ಲೇ ರತ್ನಾಕರ್, ನೀವ್ ಏನ್ ಕೇಳಿದ್ರು ಹಿಂಗೆ ಅಂತೀರಲ್ಲ, ಇರದೇ ಒಬ್ರು ನನ್ನ ಕೈಯಲ್ಲಿ ಏನೋ ಆಗಲ್ಲ ಆಗಲ್ಲ ಅಂದ್ರೆ ಮತ್ ಹೆಂಗೆ ಸಂಸಾರ ನಡೆಯೋದ ಹೆಂಗೆ? ನೀವು ದುಡ್ಡು ಮಾಡೋದು ಯಾವಾಗ? ಸರ್, ನಾವು ದುಡ್ಡು ಮಾಡೋ ಉದ್ದೇಶಕ್ಕಿಲ್ಲ, ಇವತ್ತು ನಮ್ಮ ಸಂಸಾರ ಒಂದು ಚೊಕ್ಕವಾಗಿ ನೆಮ್ಮದಿಯಿಂದ ಬದುಕ್ತಾರೆ ಸಾಕು ಅನ್ನೋ ಯೋಚನೆ ಮಾಡ್ತಾ ಇದೀವಿ. ಮಕ್ಳು ಏನೇನು ಓದ್ತಿದ್ದಾರೆ? ಒಬ್ಳು MA ಮಾಡ್ಬಿಟ್ಟು ಅವಳಿಗೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಬಂದಿದೀವಿ, ಮತ್ತೊಬ್ಳು SSC ಮಾಡ್ಕೊಂಡು ITI ಮಾಡ್ಕೊಂಡು ಮಲ್ಲಿದ್ದಾಳೆ. MA ಯಾವ್ದ್ರಲ್ಲಿ ಮಾಡಿರೋದು ಮಗಳು? ಅವಳು ಈ ಮುಂಚೆ BA ಮಾಡ್ಬಿಟ್ಟು ಕಂಪ್ಯೂಟರ್ ಮಾಡ್ಲು, ಇಲ್ಲಿ ಕರೆಸ್ಪಾಂಡೆಂಟ್ ಸರ್ ಮನೆಯಲ್ಲೇ ಕೂತ್ಬಿಟ್ಟು MA ಮಾಡ್ಕೊಂಡು ಈ HDFC ಬ್ಯಾಂಕ್ ಅಲ್ಲಿ ಇದ್ಲು. ಆಮೇಲೆ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು, ಅಲ್ಲಿ ಬೇಡ ಅನ್ಬಿಟ್ಟು ವಾಪಸ್ ಕರ್ಕೊಂಡ್ವಿ ಮನೆಗೆ. ಇಷ್ಟು ವರ್ಷ ಮಗಳನ್ನ ಬೆಳೆಸಿದೀರಿ, ಗಂಡು ನೋಡ್ತಾ ಇದ್ದೀರಿ, ಈಗ ಏನಾರ ಮದುವೆ ಮಾಡ್ಕೊಡ್ಬೇಕಾದ್ರೆ ಸ್ವಲ್ಪ ಕಣ್ಣಲ್ಲಿ ನೀರ್ ಬರತ್ತಾ, ದುಃಖ ಆಗತ್ತಾ, ಹೇಗೆ? ನಮ್ಮಂಗಿದರಿಗೆ ರೈತರಿಗೆ ಕೊಡ್ತಾ ಇದೀವಿ, ಅವರು ನಮ್ಮಂಗೆ ರೈತರು. ತೀರಾ ಏನಂತದೇನು ಸಮಸ್ಯೆ ಕಾಣ್ತಾ ಇಲ್ಲ ಸರ್. ನಮ್ಮ ಸೊಬಗೆ ಅವ್ರದ್ದು, ಅವ್ರ ಸೊಬಗೆ ನಮಗೂ, ಇಷ್ಟೇ ಹೇಳ್ಕೊಂಡು ಹೋಗುದು ಅಂತ ನೆಮ್ಮದಿ ಆಗಿರ್ಲಿ ಅಂತ. ಆಯ್ತು, ಈಗ ಮಲ್ನಾಡಲ್ಲಿ ಅಥವಾ ಮಲ್ನಾಡು ಅಂತ ಹೇಳಕ್ಕಲ್ಲ, ಯಾವುದೇ ಕೃಷಿಕರಿಗೆ ಹೆಣ್ಣು ಸಿಗಬೇಕು ಅನ್ನೋದೇ ಆದ್ರೆ ಎಷ್ಟರ ಜಮೀನು ಇರಲಿ, ಎಲ್ಲರೂ ITBT ನಲ್ಲಿ ಇರ್ಬೇಕು, ಗಂಡು ಬೆಂಗಳೂರಲ್ಲಿ ಇರ್ಬೇಕು, ಅತ್ತೆ ಮಾವ ಯಾರು ಇರಬಾರದು, ಗಂಡ ಹೆಂಡತಿ ಇಬ್ಬರೇ ಇರಬೇಕು ಈ ತರದ ಕಂಡೀಷನ್ ಹಾಕೋದನ್ನ ಸಿಟಿನಲ್ಲಿ ನೋಡ್ತಾ ಇದೀವಿ. ಅದೇ ಒಂದು ಪರಿಸ್ಥಿತಿ ಹಳ್ಳಿಗೆ ಬಂದಿದೆಯಾ? ಹೇಗೆ ಬಂದಿದೆ ಸರ್? ಹಳ್ಳಿಲಿ ರೈತರಿಗೆ ಯಾರು ಹೆಣ್ಣೆ ಕೊಡೋರಿಲ್ಲ, ಸಂಬಂಧ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅಪಾಯಿಂಟ್ ಅಲ್ಲಿ ತರಬೇಕು, ಉದ್ಯೋಗಸ್ಥರು ಬೇಕು ಅನ್ನೋದನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಈಗ ನಿಮ್ಗೊಂದು ಪ್ರಶ್ನೆ, ಈಗ ರೈತರು ಅಂದ್ರೆ ಯಾರು ನಿಜವಾಗಿ? ಯಾಕೆ ಅಂತಂದ್ರೆ ನನ್ನ ಹತ್ರ ಒಂದು 25 ಲಕ್ಷ 30 ಲಕ್ಷ ದುಡ್ಡಿದೆಯಪ್ಪ, ನಾನು ನಿಮ್ ಭಾಗಕ್ಕೆ ಬರ್ತೀನಿ, 1 ಎಕರೆನ 1.5 ಎಕರೆನ ಜಮೀನ ತೋಟನೋ ತಗಂತೀನಿ, ಇಲ್ಲಿ ಯಾರೋ ಒಬ್ಬ ರೈತರಿಗೆ ಇಡ್ತೀನಿ, ರೈತರೇ ನಾನು ವಾರಕ್ಕೊಂದ್ಸಲನ 15 ದಿನಕ್ಕೊಂದ್ಸಲನ ಇಲ್ಲಿ ಬಂದೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಇದು ನನಗ್ ರೈತ ಅನ್ಬೇಕು ಅನ್ಬಾರ್ದ? ಅದು ನೀವು ಹಣದ ಮೇಲೆ ಮಾಡಿಸ್ತಿರೋದು, ನಿಜವಾಗ್ಲು ದುಡಿಯೋನು ಅವನು, ಅವನು ದುಡಿಯೋದ್ರಿಂದ ನಿಮ್ಗೆ ಬಂಡವಾಳ ಬರೋದಷ್ಟೇ, ಇಲ್ಲ ಅಂದ್ರೆ ಬಂಡವಾಳ ಬರೋಲ್ಲ, ಅವನೇ ತಿಂದಾಕ್ಬಿಡ್ತಾನೆ. ನೀವು ಪೂರ್ತಿ ಅವ್ರಿಗೆ ಕೊಡ್ತೀರಾ, ಆದ್ರೆ ಅವನೇ ಕರೆಕ್ಟ್ ಆಗಿ ಕೊಡ್ದಿತ್ತಿದೆ, ಈ ನಮ್ಮ ಅಣ್ಣರೆಲ್ಲ ಇಟ್ಕೊಂಡು ನೋಡಿದ್ದಾರೆ. ರೈತ ಅಂತ ಕರಿಬೇಕಾದ್ರೆ ಏನ್ ಅರ್ಹತೆ ಇರಬೇಕು? ಅವನು ನಿಜವಾಗ್ಲೂ ಅವನು ಬೆಳೆದು ತೋರಿಸಂತ ಶಕ್ತಿ ಇರ್ಬೇಕು ಅವನಲ್ಲಿ, ಆಗ ಮಾತ್ರ ಅವನ ರೈತ ಅಂತ. ಬರಲಿಲ್ಲ ಅಂದ್ರೆ ಏನು? ಇದು ಪ್ರಶ್ನೆ ಅವನಲ್ಲಿ ಇರ್ಬೇಕು, ಈ ಅಡಿಕೆ ಮರದಲ್ಲಿ ಯಾಕೆ ಪತ್ಲು ಬರ್ಲಿಲ್ಲ ಅನ್ನೋದು ಕ್ವಶನ್ ಅವನ ಹತ್ರ ಇರ್ಬೇಕು, ಆಗ ಅವನ್ ರೈತ ಆಗ್ತಾನೆ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ದುಡ್ಡು ಹಾಕಿ 15 ದಿನಕ್ಕೆ ಬರೋನು ರೈತ ಅಲ್ಲ. ಒಳ್ಳೇದು ರತ್ನಾಕರ್, ಈ ಮಧ್ಯದಲ್ಲಿ ಎಲ್ಲರಿಗೂ ಒಂದು ಕನಸು ಇರುತ್ತೆ, ರೈತ ಇರ್ಬೋದು, IAS ಆಫೀಸರ್ ಇರ್ಬೋದು, ಯಾರೇ ಇರ್ಬೋದು, ನಿಮ್ ಕನಸು ಏನಿದೆ ಅಂತ? ನಮಗೆ ಚೊಕ್ಕವಾಗಿ ಇರೋ ಜಮೀನಲ್ಲೇ ತೃಪ್ತಿ ಪಡಬೇಕು, ಮತ್ತೆ ಯಾಕೆ ಸುಮ್ಮನೆ ಜಾಸ್ತಿ ಹೊರೆ ಹೊತ್ಕೊಳ್ಳೋದು, ಇದ್ರಲ್ಲೇ ಜಾಸ್ತಿ ಬೆಳಿಬೇಕು ಅನ್ನೋ ಅಭಿಪ್ರಾಯ. ಅದಕ್ಕೇನು ಕ್ರಮ ಮಾಡ್ಕೊಂಡಿದ್ದೀರಿ? ಅದು ಏನಂದ್ರೆ ಸರ್, ಹೀಗೆ ಕಾಳು ಮೆಣಸು ಹೋದೃಶ್ಯ ನೋಡಿ ಕಾಳು ಮೆಣಸು ಎಲ್ಲ ಕಟ್ಟೆ ಬಂದೋಯ್ತು, ಮತ್ತೊಂದ್ ಸತಿ ನೋಡೋದು ಹೀಗೆ ನೋಡಿ, ಈಗ ನಮ್ಮ ತೀರ್ಥಹಳ್ಳಿಲೆಲ್ಲ ಹಿಂಗಾರದ ಹುಳ ಬೀಳ್ತಾ ಇದೆ, ಅದಕ್ಕೂ ಎಲ್ಲ ಸ್ಪ್ರೇ ಮಾಡ್ತಾ ಇದ್ದಾರೆ. ಅದು ಮಾಡದಿತ್ತಿದ್ರೆ ರೈತರು ಬದುಕು ಮುಂದುವರಿಬೇಕಲ್ಲ, ಅದನ್ನ ಮಾಡ್ತಾ ಇದ್ದೆ. ರತ್ನಕರಣ, ಬಹಳ ಕಷ್ಟ ಇದೆ, ಒಂದು 25,000 ಬೇಕಾಗಿತ್ತು, ಬೆಳೆ ಬರುತ್ತಲ್ಲ ಮುಂದೆ, ಅವಾಗ ಕೊಟ್ಬಿಡ್ತೀನಿ ಅಂತ ಹೇಳಿ ಯಾರಿಗಾರ ಕೊಟ್ಟಿದ್ದೀರಾ? ಅದ್ ಸರ್, ಈಗ ನಾವು ಲೇಬರ್ಸ್ ಗೆ ಯಾರಿಗಾರು ಕೊಟ್ಟು ಕಳ್ಕೊಂಡಿದ್ವಿ, ಇದೆ ಕಟ್ಟಿ ಕೇಳಂಗೂ ಇಲ್ಲ, ಇಲ್ಲ ಬರಂಗೂ ಇಲ್ಲ, ಕೊಟ್ಟು ಆಗ್ತವೆ ಇವೆಲ್ಲ ಸರ್, ರೈತಾಪಿ ಅಂದ್ರೆ ಅವೆಲ್ಲ ಮಾಡ್ಲೇಬೇಕು. ಎಷ್ಟು ಕಳ್ಕೊಂಡಿದ್ದೀರಿ? ನಾವೊಂದು 50,000 ಕಳ್ಕೊಂಡಿವಿ ಸರ್. ಕಳ್ಕೊಳ್ತಿರ್ಬೇಕು, ಮತ್ತ ಅವ್ರ ಜೊತೆ ವಿಶ್ವಾಸ ಇಟ್ಕೋಬೇಕು, ಮತ್ ಮುಂದುವರಿತಿರ್ಬೇಕು. ಕೊನೆದಾಗಿ ಬೇರೆ ರೈತರುಗಳಿಗೆ, ಈ ತರ ಮಾಡೋರಿಗೆ, ಕೃಷಿ ಸಾಕಪ್ಪ ಸಾಕು ಅಂತ ಅನ್ಸೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ ಸರ್, ನಮಗೆ ಕೃಷಿಲಿ ಲಾಸ್ ಇಲ್ಲ, ಜನ ಹೇಳ್ತಾರಷ್ಟೇ, ನಿಜವಾಗ್ಲೂ ಪ್ರಾಮಾಣಿಕತೆಯಾಗಿ ದೂಡಿದ್ರು, ಪ್ರಾಮಾಣಿಕತೆಯಾಗಿ ಅದಕ್ಕೆ ಬೇಕಾದಷ್ಟು ಗೊಬ್ಬರ ಅಂದ್ರೆ ನಾವು ಕೆಮಿಕಲ್ ಅನ್ನ ಕಡಿಮೆ ಮಾಡಬೇಕು. ನಾವೇನಿತ್ತು ಸೊಪ್ಪಿನ ಗೊಬ್ಬರ, ದರ್ಗಿನ ಗೊಬ್ಬರ, ಇಂಥ ಮಣ್ಣನ್ನ ಫಲವತ್ತತೆ ಮಾಡ್ಕೋಬೇಕು, ಆಗ ನಿಜವಾಗ್ಲೂ ಲಾಭ ಆಗ್ತದೆ. ಇಲ್ಲದೆ ಇದ್ರೆ ಲಾಭ ಆಗಲ್ಲ, ಬರೀ ಕೆಮಿಕಲ್ ಬಳಕೆ ಮಾಡ್ತಾ ಇದ್ರೆ ಲಾಭ ಆಗಲ್ಲ, ಸ್ವಲ್ಪ ದಿನ ಬರುತ್ತೆ, ಆಮೇಲೆ ಭೂಮಿನೇ ಬರ್ಡಾಗ್ಬಿಡುತ್ತೆ, ಹಳದಿ ರೋಗ ಅದು ಇದು ರೋಗ ಶುರುವಾಗ್ತದೆ. ಒಳ್ಳೇದು ರತ್ನಕ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ನಿಮ್ ಮಾತಲ್ಲಿ ಒಂದು ರೀತಿ ಮುಗ್ಧತೆ ಏನಿದೆ, ಆ ಮುಗ್ಧತೆನೇ ಬಹುಶಃ ನಿಮ್ಮ ಕೃಷಿನಲ್ಲಿ ಜಾಸ್ತಿ, ನಿಮ್ಗೊಂಥರ ಆಸಕ್ತಿ ಇದೆ, ಈ ಆಸಕ್ತಿ ಹೀಗೆ ಮುಂದುವರಿಲಿ, ನೀವು ಹೇಳದ ಹಾಗೆ ಇದರಲ್ಲೇ ಒಂದು ಸಾಧನೆ ಮಾಡಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಅನುಭವ ಈ ಕುರಿತು ದೇವಂಗಿಯ ಕೃಷಿಕರಾದ ರತ್ನಾಕರ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಂಎ ಸುದರ್ಶನ. ಈಗ ಕೇಳಿ ಸೂಕ್ಷ್ಮಾಣುಜೀವಿ ನಿರೋಧಕಗಳ ಸದ್ಬಳಕೆ, ಈ ಕುರಿತು ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಂಭುಲಿಂಗಪ್ಪ ಬಿಇ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಶಂಭುಲಿಂಗಪ್ಪ ಅವರೇ. ನಮಸ್ಕಾರ. ತಾವು ಶಿವಮೊಗ್ಗದ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ, ಜೊತೆಗೆ ಸೂಕ್ಷ್ಮಾಣುಜೀವಿ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಡಾಕ್ಟ್ರೇ, ಸಾಮಾನ್ಯವಾಗಿ ಯಾವುದೇ ಒಂದು ಪಶು ಸಾಕಾಣಿಕೆ ಮಾಡುವಂತಹವರು ಎದುರಿಸುವಂತಹ ಪ್ರಮುಖವಾದ ಸಮಸ್ಯೆ ಅಂತೇಳಿ ಅಂದ್ರೆ ಅವುಗಳಿಗೆ ಬರುವಂತಹ ರೋಗ. ರೋಗಗಳು ಬಂದಾಗ ಜೀವ ನಿರೋಧಕ ಮದ್ದುಗಳನ್ನ, ಚುಚ್ಚುಮದ್ದುಗಳನ್ನ, ಬೇರೆ ಬೇರೆ ಮಾತ್ರೆಗಳನ್ನ ಕೊಡ್ತಾರೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ರೈತರು ಅದನ್ನ ತಾವೇನೆ ಅದನ್ನು ಬಳಸ್ಬಿಟ್ಟು ಅದನ್ನ ದುರುಪಯೋಗ ಮಾಡ್ಕೊಳ್ಳುವಂತ ಸಾಧ್ಯತೆನೂ ಇದೆ. ಡಾಕ್ಟರ್ ಹತ್ರ ಏನು ಹೋಗೋದು, ಹಿಂದೆ ಕಾಯಿಲೆ ಬಂದಾಗ ಅವರು ಇದನ್ನೇ ಕೊಟ್ಟಿದ್ರು ಅಂತ ಹೇಳಿ. ಹಾಗಾಗಿ ಈ ಸೂಕ್ಷ್ಮಾಣು ಜೀವ ನಿರೋಧಕಗಳ ಸದ್ಬಳಕೆ ಅದನ್ನ ಹೇಗೆ ಮಾಡ್ಕೊಳ್ಬೇಕು, ಮತ್ತೆ ಅದರ ಪ್ರಾಮುಖ್ಯತೆ ಏನು? ನೋಡಿ, ಈ ಸೂಕ್ಷ್ಮಾಣು ಜೀವ ನಿರೋಧಕಗಳು ಬಹಳ ಪ್ರಮುಖ ಪಾತ್ರವನ್ನ ಅದರಲ್ಲೂ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಅದರಲ್ಲೂ ನಮ್ಮ ಪಶುವರ್ಗ ಕ್ಷೇತ್ರದಲ್ಲಿ ಪ್ರಮುಖ ಒಂದು ಪಾತ್ರವನ್ನ ವಹಿಸ್ತವೆ. ಮತ್ತೆ ನಾವು ಯಾಕೆ ಈ ಜೀವ ನಿರೋಧಕಗಳನ್ನ ಯಾವ ಉದ್ದೇಶಗಳಿಗೆ ನಾವು ಬಳಸ್ತೀವಿ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಈ ಸಾಂಕ್ರಾಮಿಕ ರೋಗಗಳು ಇದ್ದಕ್ಕಿದ್ದಾಗೆ ನಮ್ಮ ಜಾನುವಾರುಗಳನ್ನು ಕಾಡ್ತವೆ, ಅದು ನಿಮ್ಗೆ ಗೊತ್ತಿರೋ ವಿಚಾರ. ಈ ತರ ಈ ಸಾಂಕ್ರಾಮಿಕ ರೋಗಗಳು ಬಂದಾಗ ಅವುಗಳನ್ನ ತಡೆಗಟ್ಟಲಿಕ್ಕೆ ಅಥವಾ ನಿವಾರಣೆ ಮಾಡಲಿಕ್ಕೆ ಅನಿವಾರ್ಯವಾಗಿ ನಾವು ಈ ಸೂಕ್ಷ್ಮಾಣು ಜೀವ ನಿರೋಧಕಗಳನ್ನ ಉಪಯೋಗಿಸ್ಕೋತೀವಿ. ಅನಿವಾರ್ಯವಾಗಿ ಅನ್ನೋ ಪದವನ್ನು ಉಪಯೋಗಿಸಿದ್ರೆ ಹೌದು, ಹಾಗಾದ್ರೆ ಇದಕ್ಕೆ ಪರ್ಯಾಯವೂ ಇದೆ. ಹಾ ಹೌದು ಹೌದು, ಅಂದ್ರೆ ರೋಗನೇ ಬರ್ದಂಗೆ ನಾವು ಲಸಿಕೆ ಹಾಕೊಳ್ತೀವಿ, ಅದು ಬಿಟ್ರೆ ಒಂದೊಂದ್ಸರಿ ಅದನ್ನ ಲಸಿಕೆ ಕೊಟ್ಟಾಗ್ಲೂ ಅದು ವಿಫಲ ಆಗಿ ಸಾಂಕ್ರಾಮಿಕ ರೋಗಗಳು ಬರ್ತವೆ, ಅದು ಯಾರ ಕೈಯಲ್ಲೂ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಈ ಸೂಕ್ಷ್ಮಾಣು ಜೀವನಗಳನ್ನ ನಾವು ಉಪಯೋಗಿಸಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸಬೇಕು, ಆ ಸಂದರ್ಭದಲ್ಲಿ ಮಾತ್ರ. ಅದರಲ್ಲೂ ನಮ್ಮ ಈ ಸೂಕ್ಷ್ಮಾಣು ಜೀವ ಪ್ರಯೋಗಾಲಯದಲ್ಲಿ ಒಂದು ಪರೀಕ್ಷೆ ಮಾಡ್ತೀವಿ, ಆ ಪರೀಕ್ಷೆ ಮಾಡಿದ ನಂತರ ಅದನ್ನ ಸೂಕ್ತವಾಗಿ ಪಶುವೈದ್ಯರ ನೆರವಿನಿಂದ ಅವರ ಸಲಹೆ ಮೇರೆ ಬಳಸಬೇಕೇ ವಿನ ಅದನ್ನ ದುರ್ಬಳಕೆ ಮಾಡಬಾರದು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಅದು ಒಂದ್ ರೀತಿಯಲ್ಲಿ. ಆದ್ರೆ ಇನ್ನು ಯಾವ ಉದ್ದೇಶಕ್ಕೆ ಈ ಸೂಕ್ಷ್ಮ ಜೀವನಗಳನ್ನ ಬಳಸ್ತೀವಿ ಅನ್ನೋದಾದ್ರೆ, ಈ ನಿಮಗೆ ಗೊತ್ತಿದೆ ನಮ್ಮ ಈ ಕೋಳಿ ಉದ್ಯಮ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ, ಇವತ್ತು ಎಲ್ಲ ನಮ್ಮ ರೈತ ಬಾಂಧವರನ್ನ ಕೈ ಹಿಡಿದಿದೆ, ಆರ್ಥಿಕ ಸ್ವಾವಲಂಬನೆಗೆ ಅದು ಸಹಕಾರಿಯಾಗಿದೆ. ಇಲ್ಲಿ ಈ ಕೋಳಿಗಳಲ್ಲಿ ಅಥವಾ ಇನ್ನಿತರ ಜಾನುವಾರು ಸಾಕಾಣಿಕೆಯಲ್ಲಿ ಜಾಸ್ತಿ ತೂಕ ಬರಲಿ, ಅವು ಜಾಸ್ತಿ ಬೆಳವಣಿಗೆ ಹೊಂದಲಿ ಅನ್ನೋ ಒಂದು ಇಚ್ಛೆಗೋಸ್ಕರನೂ ಸಹ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನ ಬಳಸ್ತಾರೆ. ಅದು ದುರ್ಬಳಕೆ ಆಗಬಾರದು. ಅದು ಅದಲ್ದಲೆ ನಾವು ಅದನ್ನ ಕೊಟ್ಟಾಗ ಅದು ಪ್ರಾಣಿಜನ್ಯ ಆಹಾರದ ಮೂಲಕ ಅಂದ್ರೆ ಹಾಲು ಮೊಟ್ಟೆ ಅಥವಾ ಮಾಂಸಗಳ ಮೂಲಕ ಆ ಜೀವನೋರೋಧಕ ನಮ್ಮ ಮನುಷ್ಯರ ದೇಹವನ್ನು ಸೇರ್ಕೊಂಡು ಅದು ವ್ಯತಿರಿಕ್ತ ಪರಿಣಾಮಗಳನ್ನ ಬೀರ್ತವೆ. ಈ ಎಲ್ಲ ದೃಷ್ಟಿಯಿಂದ ನಾವು ಸೂಕ್ಷ್ಮಾಣು ಜೀವ ನಿರೋಧಕಗಳ ಸದ್ಬಳಕೆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ತಾವೊಂದು ಒಳ್ಳೆ ಅಂಶವನ್ನು ಪ್ರಸ್ತಾಪ ಮಾಡಿದ್ರೆ, ಈ ತರದೊಂದು ಔಷಧಿ ಅಥವಾ ಲಸಿಕೆ ಇದೆ ಅಂತ ಹೇಳಿ ಗೊತ್ತಾದ ಮೇಲೆ ಈಗ ಕೋಳಿ ತೂಕ ಜಾಸ್ತಿ ಬರಲಿ ಅಂತ ಹೇಳಿ ಆ ಲಸಿಕೆಯನ್ನು ಕೊಟ್ಬಿಡೋದು, ಅದು ಆ ಮಾಂಸವನ್ನು ತಿಂದಾಗ ನೇರವಾಗಿ ನಮ್ಮ ಮೇಲೆ ಅದು ದುಷ್ಪರಿಣಾಮ ಬೀಳುವಂತದ್ದು, ಈ ತರದೆಲ್ಲ ಘಟನೆಗಳು ನಡೆಯೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಅದು ಸಾಮಾನ್ಯವಾಗಿಬಿಟ್ಟಿದೆ, ನಾವು ಸುದ್ದಿ ಮಾಧ್ಯಮಗಳಲ್ಲೆಲ್ಲ ಕೇಳ್ತಾ ಇದ್ದೇವೆ. ಹಾಗಾಗಿ ಈ ದುರ್ಬಳಕೆ ತಪ್ಪಬೇಕು. ಆಮೇಲೆ ಯಾವ ರೋಗ ನಿರೋಧಕವನ್ನ ನಾವು ಬಳಸಬೇಕು, ಯಾವ ಸಂದರ್ಭ ಬಳಸಬೇಕು, ಮತ್ತೆ ಈ ಒಂದ್ ವೇಳೆ ತಾವು ಹೇಳಿದಾಗೆ ಅದನ್ನ ತೂಕ ಜಾಸ್ತಿ ಮಾಡೋದಕ್ಕಾಗ್ಲಿ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿಸೋದಾದ್ರೂ ಸಹ ವೈದ್ಯರ ಸಲಹೆ ಮೇಲೆ ಬಳಸಬೇಕು. ಹೌದು, ವೈದ್ಯರ ಸಲಹೆಗಳ ಮೇಲೆ ಬಳಸಬೇಕು. ಆಮೇಲೆ ಸಾಂಕ್ರಾಮಿಕ ರೋಗಗಳು ಅನಿವಾರ್ಯವಾದಾಗ ನಾವು ಏನು ಸೂಕ್ಷ್ಮಾಣು ಜೀವ ನಿರೋಧಕಗಳನ್ನ ಕೊಡ್ತೀವಲ್ಲ, ಅವಾಗ ಕೊಡೋಕ್ಕಿಂತ ಮುಂಚೆ ನಾವು ನಮ್ಮ ಪ್ರಯೋಗಾಲಯದಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲುವ ಸಾಮರ್ಥ್ಯವನ್ನ ನಾವು ಅದರಲ್ಲಿ ತುಲನೆ ಮಾಡ್ತೀವಿ. ಅದನ್ನ ನಾವು ABST ಪರೀಕ್ಷೆ ಅಂತ ನಾವು ಕರಿತೀವಿ. ಆ ಫಲಿತಾಂಶದ ಆಧಾರದ ಮೇಲೆ ಈ ಸೂಕ್ಷ್ಮಾಣು ಜೀವ ನಿರೋಧಕಗಳನ್ನ ಆ ಪ್ರಯೋಗಾಲಯದ ರಿಪೋರ್ಟ್ ಬಂದ ನಂತರ ಅದರ ಆಧಾರದ ಮೇಲೆ ಪಶುವೈದ್ಯಕರ ಮಾರ್ಗದರ್ಶನದ ಮೂಲಕ ಈ ಸೂಕ್ಷ್ಮಾಣು ಜೀವ ನಿರೋಧಕಗಳನ್ನ ಸದ್ಬಳಕೆ ಮಾಡಿದ್ದೇ ಆದ್ರೆ ಇಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ನಾವು ತಡೆಗಟ್ಟಬಹುದು, ಆಮೇಲೆ ಜಾನುವಾರುಗಳ ಸಾಯುವುದನ್ನು ನಿಯಂತ್ರಿಸಬಹುದು, ಮತ್ತು ಸಮುದಾಯ ಆರೋಗ್ಯದ ಮೇಲೆ ಸಹ ಒಳ್ಳೆಯ ಪರಿಣಾಮ ಬೀರಲಿಕ್ಕೂ ಸಹ ಇದು ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನೋಡಿ, ಈಗ ನಾವು ಪ್ರತಿರೋಧಕ ಈಗ ಶಕ್ತಿ ಬೆಳೆಸ್ಕೊಂಡ ಈ ಸೂಕ್ಷ್ಮಾಣು ಜೀವಿಗಳು ಯಾವ್ಯಾವು ಅಂತ ನಾನು ಹೇಳೋದಾದ್ರೆ ಅದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗ ನೋಡಿ, ಮೊದಲನೇದಾಗಿ ಈ ವಾಂತಿ ಮತ್ತೆ ಬೇದಿಯನ್ನುಂಟು ಮಾಡೋ ಸೂಕ್ಷ್ಮಾಣು ಜೀವಿಗಳು, ಈ ಬ್ಯಾಕ್ಟೀರಿಯಾಗಳು ನಾವೇನ್ ಹೇಳ್ತೀವಲ್ಲ, ಈಗಾಗಲೇ ಸುಮಾರು ಸೂಕ್ಷ್ಮಾಣು ಜೀವ ನಿರೋಧಕಗಳ ವಿರುದ್ಧ ಆಗಾಗಲೇ ಪ್ರತಿರೋಧಕ ಶಕ್ತಿ ಅಂದ್ರೆ ರೆಸಿಸ್ಟೆನ್ಸ್ ನ ಪಡ್ಕೊಂಡ್ಬಿಟ್ಟಿದ್ದಾವೆ ಈಗಾಗಲೇ. ಆಮೇಲೆ ಸಾಲ್ಮೊನೆಲ್ಲ ಪ್ರಭೇದಗಳು ಅದು ಸಹ ಪಡ್ಕೊಂಡ್ಬಿಟ್ಟಿದೆ, ಟೈಫಾಯ್ಡ್ ಮತ್ತೆ ಫೌಲ್ ಕಾಲರ ಕೋಳಿ ಕಾಲರ ಮಾಡೋ ಆ ಒಂದು ಸೂಕ್ಷ್ಮಾಣು ಜೀವಿಗಳು ಸಹ ಈಗಾಗಲೇ ಪಡ್ಕೊಂಡ್ಬಿಟ್ಟಿದೆ. ಆಮೇಲೆ ಶಿಗೆಲ್ಲ ಅನ್ನೋ ಒಂದು ಪ್ರಭೇದನೂ ಸಹ ರೆಸಿಸ್ಟೆನ್ಸ್ ಪವರ್ನ ಪಡ್ಕೊಂಡ್ಬಿಟ್ಟಿದೆ. ಆಮೇಲೆ ನೋಡಿ, ಈಶ್ರೀಷಿಯ ಕೋಲಿ ಅನ್ನೋ ಒಂದು ಪ್ರಭೇದನೂ ಸಹ ಈ ಪ್ರತಿರಿಕ್ತ ಪ್ರಭೇದ ಆಗೋಗ್ಬಿಟ್ಟಿದೆ. ಆ ಕಾಲರವನ್ನುಂಟು ಮಾಡೋ ಒಂದು ಸೂಕ್ಷ್ಮಾಣು ಜೀವಿನೂ ಸಹ ಆಗಿ, ಅದು ಅಲ್ಲದೆ ನಿಮ್ಗೆ ಗೊತ್ತಿದೆ ಕ್ಷಯ ರೋಗ ಅಂತ, ಅದು ಮನುಷ್ಯರಿಗೂ ಕಾಡುತ್ತೆ ಮತ್ತೆ ಪ್ರಾಣಿಗಳಲ್ಲೂ ಕಾಡುತ್ತೆ, ಅದು ಪ್ರಾಣಿಜನ್ಯ ರೋಗ, ಅದು ಸಹ ಕೆಲವೊಂದು ಸೂಕ್ಷ್ಮಾಣು ಜೀವ ನಿರೋಧಕಗಳ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ಪಡ್ಕೊಂಡ್ಬಿಟ್ಟಿದೆ. ಇದು ನೋಡಿ ನಿಜಕ್ಕೂ ನಮಗೆ ಅತ್ಯಂತ ಆತಂಕಕಾರಿ ವಿಚಾರ. ಇದು ಯಾವ ಕಾರಣಕ್ಕೆ ಈ ತರ ಆಗಿದೆ ಡಾಕ್ಟರ್? ಅದು ನೋಡಿ, ಈಗ ಯಾವ ಕಾರಣಕ್ಕೆ ಇದು ಆಗುತ್ತೆ ಅನ್ನೋದಾದ್ರೆ, ಈಗ ಈ ಇಂದ್ರನ ದುರ್ಬಳಕೆ ಅಂದ್ರೆ ಯಾವಾಗ ಬೇಕಾವಾಗ ಯಾವುದೇ ಸ್ಪಷ್ಟ ಉದ್ದೇಶಗಳಿಲ್ಲದೆ, ಸಕಾರಣಗಳಿಲ್ಲದೆ, ಮತ್ತೆ ಅವೈಜ್ಞಾನಿಕವಾಗಿ ಯಥೇಚ್ಛವಾಗಿ ನಾವು ಈ ಜೀವ ನಿರೋಧಕಗಳನ್ನ ಬಳಸಿದಾಗ ಇದು ಈ ತರದ ಪ್ರತಿರೋಧಕ ಶಕ್ತಿಯನ್ನ ಅವು ಬಳಸ್ಕೊಳ್ತವೆ. ಅದರಲ್ಲಿ ನೋಡಿ, ಎರಡು ವಿಧಾನಗಳ ಮೂಲಕ ಇವು ಪ್ರತಿರೋಧಕ ಶಕ್ತಿ ಬಳಸ್ಕೊಳ್ತವೆ. ಒಂದು, ಸೂಕ್ಷ್ಮಾಣು ಜೀವಿಗಳು ತಮ್ಮಲ್ಲಿರೋ ಒಂದು ವಿಶೇಷ ವಂಶವಾಹಿ ಇದೆ, ಅದನ್ನ ನಾವು ಆಂಗ್ಲ ಭಾಷೆಯಲ್ಲಿ ಪ್ಲಾಸ್ಮಿಡ್ ಅಂತ ಕರಿತೀವಿ. ಅದರ ಮುಖಾಂತರ ಸಹ ಈ ಪ್ರತಿರೋಧಕ ಶಕ್ತಿ ಇದು ಪ್ರಸರಣ ಆಗುತ್ತೆ. ಅದು ಒಂದು ವಿಚಾರ. ಆದ್ರೆ ಎರಡನೇದು, ಸೂಕ್ಷ್ಮಾಣು ಜೀವಿಗಳು ಈ ಜೀವ ನಿರೋಧಕಗಳಲ್ಲೇ ಅಂದ್ರೆ ನಾವೇನ್ ಆಂಟಿಬಯೋಟಿಕ್ ಅಂತ ಏನ್ ಕರಿತೀವಲ್ಲ, ಅದರಲ್ಲೇ ಕೆಲವು ರಾಸಾಯನಿಕ ಮಾರ್ಪಾಡುಗಳನ್ನು ಮಾಡ್ಬಿಡ್ತವೆ, ಮಾಡಿ ಆ ತನ್ಮೂಲಕ ಆ ಜೀವ ನಿರೋಧಕಗಳನ್ನ ನಿಸ್ತೇಜ ಮಾಡ್ಬಿಡ್ತವೆ. ಇದು ಯಾವುದೇ ಕಾರಣದಿಂದ ಪ್ರಯೋಜನ ಆಗಲ್ಲ ಆಂಟಿಬಯೋಟಿಕ್. ಸೊ ಹಂಗಾಗ್ಬಿಟ್ಟು ನಾವು ಈ ಎರಡು ಕಾರಣಗಳಿಂದ ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಂಡು ನೀವು ನೋಡಿ ಸಾಂಕ್ರಾಮಿಕ ರೋಗಗಳು ಬಂದಾಗ ನೀವು ಆಂಟಿಬಯೋಟಿಕ್ ಹಾಕಿದಾಗ ಅದು ಯಾವುದೇ ಪರಿಣಾಮ ಬೀಳದೆ ಜಾನುವಾರುಗಳು ಸಾವನ್ನ ಅಪ್ಪುತ್ತವೆ. ಇದು ಯಾರಿಗೆ ನಷ್ಟ? ಇದು ತುಂಬಾ ಆತಂಕದ ವಿಚಾರ. ಆತಂಕದ ವಿಚಾರ ಇದು. ಸಾವುಗಳು ಒಂದು ನೋಡಿ, ಜಾನುವಾರು 10 ಲೀಟರ್ 15 ಲೀಟರ್ ಹಾಲು ಕೊಡೋ ಒಂದು ಹಸು ಸಾವನ್ನಪ್ಪಿದ್ರೆ ಅದು ನಷ್ಟ ನಮ್ಮ ರೈತ ಬಾಂಧವರಿಗೆ ಅದಾಗದು. ಈ ದೃಷ್ಟಿಯಿಂದ ರೈತ ಬಾಂಧವರು ಎಂದು ತಮ್ಮ ತಾವೇ ಸ್ವಯಂ ಸ್ಫೂರ್ತಿಯಿಂದ ಈ ಜೀವನ ಬಳಸೋದಾಗ್ಲಿ ಅಥವಾ ವಿಶೇಷವಾಗಿ ಇದನ್ನು ಕಲಿತು ಬಂದಿರತಕ್ಕಂತ ಏನು ಪಶುವೈದ್ಯರು BVAC ಪಶುವೈದ್ಯರನ್ನು ಬಿಟ್ಟು ಬೇರೆ ಅವರಿಂದ ಮಾಡಿಸೋದಾಗ್ಲಿ ಇವನ್ನ ದಯವಿಟ್ಟು ಯಾರು ಮಾಡಬಾರದು. ಪಶುವೈದ್ಯರಿಂದಲೇ ಕಲಿತಂತ ಪಶುವೈದ್ಯರ ಮಾರ್ಗದರ್ಶನದಿಂದಲೇ ಇದನ್ನ ಸೂಕ್ತ ರೀತಿಯಲ್ಲಿ ಈ ಸೂಕ್ಷ್ಮಾಣು ಜೀವ ನಿರೋಧಕಗಳನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದ ನಂತರ ನೀವು ಬಳಸಿ ತನ್ಮೂಲಕ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಿ ಮತ್ತೆ ಸಮುದಾಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗದಂಗೂ ಸಹ ನೀವು ನೋಡ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಡಾಕ್ಟ್ರೇ, ರೋಗ ಬಂದಾಗ ಸಾಮಾನ್ಯವಾಗಿ ಅದರ ಪರಿಹಾರಕ್ಕಾಗಿ ಚುಚ್ಚುಮದ್ದನ್ನು ಕೊಡ್ತೀವಿ. ತಾವು ಹೇಳದಂಗೆ ಜೀವ ನಿರೋಧಕಗಳನ್ನು ಆಂಟಿಬಯೋಟಿಕ್ ಅಂತ ಹೇಳ್ತಾರಲ್ಲ, ಅದು ಅನಿವಾರ್ಯವಾಗಿ ನೀವು ಕೊಡಲೇಬೇಕಾದ ಸಂದರ್ಭದಲ್ಲಿ ಕೊಡಬೇಕು ಅಂತ ಅವಾಗಲೇ ಪ್ರಸ್ತಾಪ ಮಾಡಿದ್ರೆ, ಒಂದು ವೇಳೆ ಕೊಟ್ಟಾಗ್ಲೂ ಅದಕ್ಕೆ ಪರಿಹಾರ ಇಲ್ಲ, ರೋಗ ವಾಸಿಯಾಗಲಿಲ್ಲ ಅಂತಂದ್ರೆ ಡಾಕ್ಟ್ರೇ ಅದು ಕಥೆಗೆ ಏನು, ಮುಂದೇನು ಅದಕ್ಕೆ ಪರಿಹಾರ ಏನು ಡಾಕ್ಟರ್ ಹೇಳಿದ್ರೆ? ಅದಕ್ಕೆ ಈಗ ಏನಾಗಿದೆ ಅಂದ್ರೆ, ಈಗ ಪ್ರತಿ ಸಾರಿ ಈಗ 3rd generation ಆಂಟಿಬಯೋಟಿಕ್, 4th generation ಆಂಟಿಬಯೋಟಿಕ್ ಅಂತ ಮೇಲ್ಮಟ್ಟದ ಈ ಜೀವ ನಿರೋಧಕಗಳು ಪ್ರತಿ ವರ್ಷ ಸಂಶೋಧನೆ ಆಗ್ತಾನೆ ಇರ್ತವೆ. ನಾವು ಹಳೆಯದನ್ನ ಬಿಟ್ಟು ಈ ಹೊಸ ಈ 4th generation ಆಂಟಿಬಯೋಟಿಕ್ ಅಂತ ಏನ್ ಕರಿತೀವೋ ಅವನ್ನ ನಾವು ಕೊಟ್ಕೊಳ್ತಾ ಹೋಗ್ತೀವಿ. ಇದು ಒಂದು ನಿರಂತರ ಪ್ರಕ್ರಿಯೆ, ಇದಕ್ಕೊಂದು ಕೊನೆ ಇಲ್ದಂಗ ಆಗೋಗ್ಬಿಡುತ್ತೆ. ಆದ್ರಿಂದ ಅದಲ್ಲದೆ ಅದರದ್ದು ಆ ಕಾಸ್ಟ್ ಅಥವಾ ವೆಚ್ಚ ಏನು ಇರುತ್ತಲ್ಲ, ಆ ಜೀವನ ನಿರೋಧಕಗಳ ವೆಚ್ಚ ದಿನದಿಂದ ಹೆಚ್ಚಾಗುತ್ತಾ ಹೋಗುತ್ತೆ. ಇದು ನಮ್ಮ ರೈತರಿಗೆ ಹೊರೆಯ ವಿನ ಈ ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿದ್ದು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದ ನಂತರನೇ ಉಪಯೋಗಿಸಿ ಅನ್ನೋದು ನಮ್ಮ ಅಭಿಪ್ರಾಯ. ಆಮೇಲೆ ಇದು ಅಂತ ಅನಿವಾರ್ಯ ಬಂದಾಗ ಅವರು ಅದನ್ನ ಸ್ಯಾಂಪಲ್ ಏನು ರೋಗ ಪೀಡಿತ ಜಾನುವಾರುಗಳಿಂದ ಆ ಸ್ಯಾಂಪಲ್ಗಳನ್ನ ಕಳಿಸಿ ಸೂಕ್ತವಾಗಿ ಅದನ್ನ ಪರೀಕ್ಷೆ ಮಾಡಿಸಿ ನೀವು ಮುಂದುವರಿಯಿರಿ ಅನ್ನೋದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ. ಹಾಗಾಗಿ ಯಾವುದೇ ಜೀವ ನಿರೋಧಕಗಳನ್ನ ಬಳಸೋದಕ್ಕೆ ಮುಂಚೆ ಅಥವಾ ಯಾವುದೇ ಕೋಳಿ ಅಥವಾ ಪಶುಗಳಿಗೆ ಇನ್ನಿತರ ಯಾವುದೇ ನಾವು ಸಾಕು ಪ್ರಾಣಿಗಳಿಗೆ ಒಂದು ಕಾಯಿಲೆ ಬಂತು ಅಂತ ಹೇಳಂದ್ರೆ ಅದಕ್ಕೆ ತಜ್ಞರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಬಿಟ್ಟು ಅದಕ್ಕೆ ಸೂಕ್ತವಾದ ಸಲಹೆ ಮಾಹಿತಿಯನ್ನ ತಗೊಂಡು ಟ್ರೀಟ್ಮೆಂಟ್ ಕೊಡಿಸೋದು ಒಳ್ಳೇದು ಅಂತ. ಹೌದೌದು, ಈ ವಿಷಯದಲ್ಲಿ ಯಾವುದೇ ಒಂದು ಇದು ಬರದೆ ನಿಮ್ಗೆ ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಅರಿವು ಬೇಕಿದ್ರೆ ನೀವು ನಮ್ಮ ಪಶುವೈದ್ಯಕೀಯ ಕಾಲೇಜಿನ ನಮ್ಮ ವಿಸ್ತರಣಾ ವಿಭಾಗಕ್ಕೆ ನೀವು ಭೇಟಿ ಕೊಡಬಹುದು. ಅದ್ರ ಬಗ್ಗೆ ಹೆಚ್ಚಿನ ಒಂದು ಬೆಳಕನ್ನ ನಾವು ಚೆಲ್ತೀವಿ. ಈ ಎಲ್ಲ ದೃಷ್ಟಿಯಿಂದ ನೋಡೇ ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಅಂತ ನಾವೇನು ಆಚರಿಸ್ತೀವಲ್ಲ ಪ್ರತಿ ವರ್ಷದ ಏಪ್ರಿಲ್ ಮಾಹೆಯ ಕೊನೆಯ ವಾರದಂದು, ಅದರ ಘೋಷವಾಕ್ಯವನ್ನಾಗಿ ಈ ಸೂಕ್ಷ್ಮಾಣು ಜೀವ ನಿರೋಧಕಗಳ ಪ್ರತಿರೋಧಕ ಶಕ್ತಿ ಬಗ್ಗೆನೆ ಅವರು ಘೋಷವಾಕ್ಯ ಮಾಡಿದ್ರು. ಯಾಕೆ ಮಾಡಿದ್ರು ಆ ಘೋಷವಾಕ್ಯ ಅಂದ್ರೆ, ಇಡೀ ಪ್ರಪಂಚದಾದ್ಯಂತ ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು, ಮತ್ತೆ ಈ ಸೂಕ್ಷ್ಮಾಣು ಜೀವ ನಿರೋಧಕಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು, ಮತ್ತೆ ಈ ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಳ್ತಾವಲ್ಲ ಅದನ್ನ ಆದಷ್ಟು ನಾವು ತಡೆಗಟ್ಟಬೇಕು, ಮತ್ತೆ ಸಮುದಾಯ ಆರೋಗ್ಯದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬರದೆ ಅಂದ್ರೆ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಘೋಷವಾಕ್ಯನ ಈ ವರ್ಷ ಮಾಡಿದ್ದಾರೆ. ಈ ಡಾಕ್ಟರ್, ಈಗ ತಾವು ಅನಿವಾರ್ಯವಾಗಿ ಜೀವ ನಿರೋಧಕಗಳನ್ನ ಬಳಕೆ ಮಾಡುವಂತ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಉಪಯೋಗಿಸಬೇಕು ಅಂತ ತಾವು ಹೇಳಿದ್ರಿ, ಈ ಅನಿವಾರ್ಯತೆ ಬಾರದೇ ಇರೋ ಹಾಗೆ ರೈತರು ಕ್ರಮ ತಗೊಳ್ಳೋದು ತುಂಬಾ ಅಗತ್ಯ ಇದೆ ಅಲ್ವಾ? ಹೌದು, ಅನಿವಾರ್ಯತೆ ಬರೋ ಅಂದ್ರೆ ಅದಕ್ಕೆ ನೋಡಿ ಬಹಳ ತುಂಬಾ ಉತ್ತಮವಾದ್ದು ಅಂದ್ರೆ, ರೋಗ ಬಂದ ಮೇಲೆ ನೀವು ಬಡದಾಡಿ ಅದಕ್ಕೆ ಸಂಕಟ ಪಡೋ ಬದಲು ರೋಗ ಬರಕಿನ ಮುಂಚೆನೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ಸಕಾಲದಲ್ಲಿ ಸೂಕ್ತ ಲಸಿಕೆಗಳನ್ನ ಆಯಾ ಹವಾಮಾನಕ್ಕೆ ಅನುಗುಣವಾಗಿ ನೀವು ಕೊಟ್ಟುಬಿಟ್ರೆ ಈ ನಾವು ಏನು ಸೂಕ್ಷ್ಮ ಜೀವ ನಿರೋಧಕಗಳನ್ನ ಏನು ಸಾಂಕ್ರಾಮಿಕ ರೋಗ ತಡೆಗಟ್ಟಕ್ಕೆ ಕೊಡೋದ್ರ ಅವಶ್ಯಕತೆನೂ ಇರುವುದಿಲ್ಲ, ಅದಕ್ಕೆ ವೆಚ್ಚಗಳನ್ನು ಕೊಡೋ ಅವಶ್ಯಕತೆ ಇರುವುದಿಲ್ಲ, ಮತ್ತೆ ತನ್ಮೂಲಕ ಸಮುದಾಯ ಆರೋಗ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮ ಇರುವುದಿಲ್ಲ. ಡಾಕ್ಟರ್, ಒಂದೆರಡು ಉದಾಹರಣೆ ಕೊಡಬಹುದಾ, ಯಾವ ಯಾವ ಕಾಲಕ್ಕೆ ಏನೇನು ಲಸಿಕೆಗಳನ್ನು ಕೊಡಬೇಕು? ಈಗ ಪ್ರಮುಖವಾದ ರೋಗಾಣುಗಳಿಂದ ಬರುವಂತಹ ರೋಗಗಳು ಈಗ ನೋಡಿ, ಮೊದಲನೇದಾಗಿ ಈ ನಾವು ಮಾನ್ಸೂನ್ ಪ್ರಾರಂಭ ಆಗಕ್ಕಿಂತ ಮುಂಚೆ ಎರಡೂ ಬಹಳ ಅತ್ಯಂತ ಪ್ರಮುಖವಾದ ಸಾಂಕ್ರಾಮಿಕ ರೋಗಗಳು ನಮ್ಮ ಜಾನುವಾರುಗಳನ್ನ ಕಾಡುತ್ತವೆ, ಅದರಲ್ಲೂ ಚಪ್ಪೆ ರೋಗ ಮತ್ತು ಗಳಲೆ ರೋಗ. ಈ ಎರಡೂ ಸಹ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳೇ ಆಗಿತ್ತು. ಅವು ಬಂದ ಮೇಲೆ ನಾವು ಜೀವನ ನಿರೋಧಕಗಳನ್ನು ಕೊಡಬಹುದು, ಆದರೆ ಆ ಮಾನ್ಸೂನ್ ಬರೋದಕ್ಕಿಂತ ಮುಂಚೆ ಮಳೆಗಾಲಕ್ಕಿಂತ ಮುಂಚೆ ನಮ್ಮ ರೈತರು ಆ ಲಸಿಕೆಯನ್ನು ಕೊಡಿಸಿಬಿಟ್ರೆ ಈ ಯಾವ ಸಮಸ್ಯೆಗಳು ಇರೋದಿಲ್ಲ. ಆಮೇಲೆ ಕಾಲುಬಾಯಿ ಲಸಿಕೆಗೂ ಸಹ ಸಕಾಲಕ್ಕೆ ಕೊಡಬೇಕು. ಮತ್ತೆ ಈ ಕೋಳಿಗಳಲ್ಲೂ ಸಹ ಕೆಲವೊಂದು ರೋಗಗಳು ಬ್ಯಾಕ್ಟೀರಿಯಾದಿಂದ ಬರ್ತವೆ, ಅಲ್ಲೂ ಸಹ ಸೂಕ್ತ ಲಸಿಕೆಗಳನ್ನ ಕೊಟ್ಬಿಟ್ರೆ ಮತ್ತು ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಸೂಕ್ತ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಅವ್ರು ಮಾಡಿಬಿಟ್ರೆ ಈ ಸೂಕ್ಷ್ಮಾಣು ಜೀವನಿರೋಧಕ ಬಳಕೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತಗ್ಗಿಸಬಹುದು ಅನ್ನೋ ನಮ್ಮ ಸ್ಪಷ್ಟ ಅಭಿಪ್ರಾಯ. ಇದು ಸಾಂಕ್ರಾಮಿಕ ರೋಗ ಆದ್ರಿಂದ ಒಂದೂರಿನಲ್ಲಿ ನಾಲ್ಕಾರು ಜನ ಪಶು ಸಾಕಾಣಿಕೆ ಮಾಡ್ತಾ ಇದ್ರೆ ಅದರಲ್ಲಿ ಯಾರೋ ಎರಡು ಜನ ತಾವು ಮುಂಚಿತವಾಗಿ ಲಸಿಕೆಗಳನ್ನು ಕೊಡಿಸು ಇನ್ನೆರಡು ಜನ ಹಾಗೆ ಬಿಟ್ಕೊಂಡ್ರೆ ಬಹುಶಃ ಆ ಹಸುಗಳಿಗೆ ಬಂದಂತಹ ರೋಗ ಇನ್ನಿತರ ಜಾನುವಾರುಗಳಿಗೆ ಹರಡುವಂತಹ ಸಾಧ್ಯತೆ ಇರೋದ್ರಿಂದ ಇದೊಂದು ಸಾಮೂಹಿಕವಾಗಿ ನಡೆಸಬೇಕಾಗಿಂತಹ ಒಂದು ಕೆಲಸ ಇದು. ಸಾಮೂಹಿಕವಾಗಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ಜಾಗೃತಿ ಮತ್ತೆ ಅರಿವು ಮೂಡಿಸ್ಕೊಂಡು ಒಬ್ರಿಗೊಬ್ರು ಸಹಕಾರ ಮಾಡಿ ಮತ್ತೆ ಈ ಪಶುವೈದ್ಯಕೀಯ ಇಲಾಖೆಯ ಜೊತೆನೂ ಸಹಕರಿಸಿ ಎಲ್ಲರೂ ಒಗ್ಗೂಡಿ ಇದನ್ನ ಶ್ರಮಿಸಿದ್ರೆ ಇದು ಸಹ ನಮ್ಮ ಎಲ್ಲ ಸಮುದಾಯ ಆರೋಗ್ಯದ ಮೇಲೆ ಒಂದು ಒಳ್ಳೆಯ ಪರಿಣಾಮ ಬೀರಿ ಎಲ್ಲ ನಾವು ಈ ಏನು ವೆಚ್ಚಗಳನ್ನ ಈಗ ಬರುತ್ತವಲ್ಲ ಸಾವಿನಿಂದ ಇದೆಲ್ಲ ತಡೆಗಟ್ಟಿ ರೈತ ಆರ್ಥಿಕವಾಗಿ ಸುಸ್ಥಿರತೆಯನ್ನು ಪಡಿಬಹುದು ಅನ್ನೋ ನಮ್ಮ ಅಭಿಪ್ರಾಯ. ಒಳ್ಳೇದು ಡಾಕ್ಟ್ರೆ. ಇದುವರೆಗೆ ಈ ಸೂಕ್ಷ್ಮಾಣು ಜೀವ ನಿರೋಧಕಗಳ ಸದ್ಬಳಕೆ ಹೇಗೆ ಮಾಡ್ಕೊಳ್ಬೇಕು ಮತ್ತೆ ಇದರಿಂದ ಸಮುದಾಯ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋ ವಿಚಾರವನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸೂಕ್ಷ್ಮಾಣು ಜೀವ ನಿರೋಧಕಗಳ ಸದ್ಬಳಕೆ ಈ ಕುರಿತು ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಭುಲಿಂಗಪ್ಪ ಬಿಇ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೆ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ. ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ 2 ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹2,000 ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹5,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಸಂಪರ್ಕಿಸಿ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತ.